ಸ್ವಲ್ಪ ನಾವು ಅದರ ಮೇಲೆ ಪ್ರಭುತ್ವ ಸಾಧಿಸಿದೀವಿ ಅಂತಂದ್ರೆ ಬಹಳ ಅಂತ ಏನು ಕಷ್ಟ ಇಲ್ಲ, ಬಹಳ ಸರಳವಾದಂತಹದ್ದದ. ನಿಮಗ ತಿಳಿಯಲಿಲ್ಲ ಅಂತಂದ್ರೆ ನಿಮ್ಮ ಸುತ್ತಮುತ್ತಲ ಇರುವಂತಹ ಏನು ಯುವಕರು ಇರ್ತಾರೆ, ಕಲಿತವರು ಇರ್ತಾರೆ, ಅವ್ರ ಜೊತೆ ಕೂತು ಇವುಗಳನ್ನ ನೀವು ಕೇಳ್ಕೊಂಡ್ರಿ ಅಂತಂದ್ರೆ ಕೆಲವೇ ಕೆಲವು ದಿವಸಗಳಲ್ಲಿ ನೀವು ಇದರ ಮೇಲೆ ಒಂದು ಪ್ರಭುತ್ವವನ್ನ ಸಾಧಿಸ್ತೀರಿ ಅಂತ ಹೇಳ್ತಾ ಇಲ್ಲಿ ತನಕ ಏನ್ ಮಜೀದ್ ಅವರು ನಮ್ಮ ಜೊತೆಗೆ ಸಂವಾದ ಮಾಡಿದ್ರು, ಅದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತ ಸ್ನೇಹಿ ಮೊಬೈಲ್ ಆಪ್ಗಳು ಈ ವಿಷಯವಾಗಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ ಡಾ ಮಜೀದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ತಜ್ಞವಾಣಿ. ಇನ್ನು ಮುಂದೆ ಕೇಳೋಣ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದಗಳನ್ನು. ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನೆ ದಾ ದೇವಂಗ ದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಲಾಕೇಶ ನಂಬು ಲಾಲಿಯ ತಿರುವಿ ಭೂಮಿ ತೂಕದೊಂದಸ್ತ್ರವನೇದ ದಾಸ್ಮಯ್ಯನೇದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದಾಯ್ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ ಲಾಕೇಶ ನಂಬು ಲಾಲಿಯ ತಿರುವಿ ಭೂಮಿ ತೂಕದೊಂದಸ್ತ್ರವನಿದ ದಾಸ್ಮಯ್ಯನಿದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನಿದ ದೇವಂಗದೋಸ್ತರವೈ ದಂಡ ಕೋಲುಗಳ ಜೋಳಿಗೆ ನೆದು ದುಂಡುಗರ ಪುತ್ರಿ ಸೂಲವನೆದು ದುಂಡುಗರ ಪುತ್ರಿ ಸೂಲವನೆದು ಆರೊಂದು ನಿಂಬಿಯ ನೂರೊಂದು ಪರಿಯಾಗಿ ತಂಡ ತಂಡಕ ಶಿವನೋಲಗನೆದ ದಾಸ್ಮಯ್ಯನೆದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನೆದ ದೇವಂಗದೋಸ್ತರವೈ ದಂಡ ಕೋಲುಗಳ ಜೋಳಿಗೆ ನೆದು ದುಂದುಗರ ಪುತ್ರಿಯ ಸೂಲವನೆದು ದುಂದುಗರ ಪುತ್ರಿ ಸೂಲವನೆದು ಆರೊಂದು ನಿಂಬಿಯ ನೂರೊಂದು ಪರಿಯಾಗಿ ತಂಡ ತಂಡಕ ಶಿವನೂಲಗನೆದ ದಾಸ್ಮಯ್ಯನೆದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನೆದ ದೇವಂಗದೋಸ್ತರವೈ ಅಡ್ಡು ನಗಿ ಹರಿವಾನ ಗಿದ್ದ ಮಂಜರಿ ಸರ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಸಾಕ್ಷಾತ ನುಡಿವ ಶರಣರ ನೇದ ಮಂದಿರಕ ಬರುವಂತ ಮಂದಿಯ ನೇದ ದಾಸ್ಮಯ್ಯ ನೇದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯ ನೇದ ದೇವಂಗದೋಸ್ತರವೈ ಅಡ್ಡು ನಗಿ ಹರಿವಾನ ಗಿದ್ದ ಮಂಜರಿ ಸರ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಏಕಾಂತ ಪಂಚಾರತಿ ಕಡ್ಡಿಯ ಬತ್ತಿ ಸಾಕ್ಷೇತ ನುಡಿವ ಶರಣರ ನೇದ ಮಂದಿರಕ ಬರುವಂತ ಮಂದಿಯ ನೇದ ದಾಸ್ಮಯ್ಯ ನೇದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯನಿದ ದೇವಂಗ ದೋಸ್ತರವ ಊರ ಊರ ನೇದ ಊರ ಗೌಡನ ನೇದ ಊರ ಮಧ್ಯದ ಶಿವಲಿಂಗವನೇದ ಊರ ಮಧ್ಯದ ಶಿವಲಿಂಗವನೇದ ತನ್ನಯ್ಯನ ನೇದ ತಮ್ಮಣ್ಣನ ನೇದ ಕಣ್ಣಿಗೆ ಕಂಡ ಚೆನ್ನ ಬಸವನ ನೇದ ದಾಸ್ಮಯ್ಯನಿದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನಿದ ದೇವಂಗ ದೋಸ್ತರವೈ ಊರ ಊರ ನೇದ ಊರ ಗೌಡನ ನೇದ ಊರ ಮಧ್ಯದ ಶಿವಲಿಂಗವನೇದ ಊರ ಮಧ್ಯದ ಶಿವಲಿಂಗವನೇದ ತನ್ನಯ್ಯನ ನೇದ ತಮ್ಮಣ್ಣನ ನೇದ ಕಣ್ಣಿಗೆ ಕಂಡ ಚೆನ್ನ ಬಸವನ ನೇದ ತಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಆರು ಮಾರುದ್ದ ಕೋರಿಗಳ ಕೋದು ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ ಸಂಗಮೇ ಸೂರ ಪೇಟೆಗೆ ಒಯ್ದು ಕೊಂಬುವರು ಶರಣಂಬುವರಯ್ಯ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಆರು ಮಾರುದ್ದ ಕೋರಿಗಳ ಕೋದು ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ ಗಟ್ಟಿಸಿ ಗಮ್ಮನೆ ಗಳಗಿಯ ಮಾಡಿ ಸಂಗಮೇ ಸೂರ ಪೇಟೆಗೆ ಒಯ್ದು ಕೊಂಬುವರು ಶರಣಂಬುವರಯ್ಯ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ಜಗದೀಶ ಸಂಗಯ್ಯ ದಾ ಬೇಡ ಬಂದ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ದಾಸ್ಮಯ್ಯನೇದ ದೇವಂಗ ದೋಸ್ತರವೈ ತುಂಬಿದ ಬೆಳದಿಂಗಳ ತುಂಬಿದ ಬೆಳದಿಂಗಳ ಗಂಗಾ ಜಮುನ ನಹರೆಯು ಮಲ್ಲಣ ಗಮಿಸಲಾಗಿ ಮೈ ತುಂಬ ಒಡೆದು ಕುಡಿಬಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ಸೊಬಗಿನ ಬಳ್ಳಿ ಪ್ರೇಮೆಲ್ಲ ಉರಳಿಟ್ಟು ಹೂವಾಗಿ ದೇವ ತುಂಬಿದ ಬೆಳದಿಂಗಳ ಮನವು ಮಲ್ಲಿಗೆ ಹೂವ ತನವು ಕದಿಗೆ ಹೂವ ಕಣ್ಣು ಕಮಲದ ಹೂವೇನು ದೇವ ತುಂಬಿದ ಬೆಳದಿಂಗಳ ಮುಗು ಸಂಪಿಗೆ ಹೂವ ಕಿರಿಯುದ ಸಳ ಹೂವ ಕೆದರಿದ ತಾವರೆ ಮಗ್ಗೇನು ದೇವ ತುಂಬಿದ ಬೆಳದಿಂಗಳ ತುಟಿಯು ತೊಂಡೆಯ ಹಣ್ಣು ದವಡೆ ದಾಳಿಂಬರಣ್ಣು ಬಿರಿದ ಕಲ್ಲಂಗಡಿ ಕಣ್ಣೇನು ದೇವ ತುಂಬಿದ ಬೆಳದಿಂಗಳ ಗದ್ದ ಜೋತಿಟ್ಟ ಜೇನು ನೀಲ ಕೋಮಲ ತೋಳು ತುಂಬಿದ ಬಾಳಿ ಕೊನೇನು ದೇವ ತುಂಬಿದ ಬೆಳದಿಂಗಳ ತೋಳ ಚಂದೀರ ಗುಬ್ಬುಸ ವಾಗ್ದಾನ ಕುಸರ ಗಯ್ಯ ಮಾಲ ಭಾಸೆ ಸುಳಿ ಸುಳಿ ಹರಿದು ಮೇಲೆ ಹೊಂಕಲಹುವ ಶಿವಗಂಜಿ ಕಾಮೇಂದ್ರಿದರ ಮನೆಯ ಹಸನ ದಿನಕರ ಹೊಸ ಬೆಳಕು ಬೀಳುವುದು ಮೈಕಾಂತಿ ಕೂಡಿ ಬೆಳದಿಂಗಳು ದೇವ ತುಂಬಿದ ಬೆಳದಿಂಗಳ ನುಪುರ ಗೆರೆಯ ನುಡಿಸಿ ಹುಡುಗಿಸಲಿಗೆ ಮೈ ಬೀಚಿ ಸೋಗಿಲ್ಲಿ ಕುಣಿದ ನವಿಲೇನು ದೇವ ತುಂಬಿದ ಬೆಳದಿಂಗಳ ಹರದುಂಬಿ ಬೆವರಾಗಿ ಎರಡು ನಡುವೆ ಮಡುಗಟ್ಟಿ ಕಾಮ ತಿಂತೀನಿ ಪದಕೇನು ದೇವ ತುಂಬಿದ ಬೆಳದಿಂಗಳ ಕಣ ಕಾಲ ಮಣಿ ಮಣಿಸಿ ಬಡು ನಡುವ ಜಾಗಿಸಿ ಬಾಗಿ ಬಾಗಿ ಕನಕದಂತ ಮೈಯ ಕುಣಿ ಕುಣಿಸಿ ನಡೆವಾಗ ಸೋಗಿನ ಚಂದ್ರ ಬಾಗ್ಯಾನ ಕೋಲು ಕೋಲನ್ನಾದ ಕೋಲು ಕೋಲನ್ನ ಕೋಲ ಕೋಲು ಕೋಲನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಉಟಗೊಂಡು ಸಿಂಗಾರ ತೊಟಗೊಂಡು ಕೋಲು ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ವನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ಮೈ ತುಂಬ ಕೋಲು ಕೋಲ ಬಂಗಾರ ಕಾಮನಲ್ಲಿ ದಾಡಿ ವನ್ನಾದ ಕೋಲು ಕೋಲನ್ನ ಕೋಲ ತುಂಬಿ ಬೆಳೆವ ರೂಪ ರಂಬೆ ನಡೆದವ ನೋಡಿ ಕೋಲು ಕೋಲ ನಂಬದಲ್ಲಿ ಕಣ್ಣ ಹರಿಸದಲ್ಲಿ ಕಣ್ಣಾದ ಕೋಲು ಕೋಲನ್ನ ಕೋಲ ನಂಬದಲ್ಲಿ ಕಣ್ಣ ಹರಿಸದಲ್ಲಿ ತೇಲಾಡಿ ಕೋಲು ಕೋಲ ಹರಮೆಚ್ಚು ಗಾನ ಕಲಿಸಿದಳು ರಣ್ಣಾದ ಕೋಲು ಕೋಲನ್ನ ಕೋಲ ಸೋಮಲಿಂಗನ ಸೇವೆ ಕಾಮಿ ಗಂಗಾ ಜಮುನಾ ಕೋಲು ಕೋಲ ನೇಮದಲ್ಲಿ ಮಾಡಿ ಕುಣಿ ಕುಣಿದು ರಣ್ಣಾದ ಕೋಲು ಕೋಲನ್ನ ಕೋಲ ನೇಮದಲ್ಲಿ ಮಾಡಿ ಕುಣಿ ಕುಣಿದು ಹಾಡು ತಲಿ ಕೋಲು ಕೋಲ ತೋಮದಿತ್ತಯ್ಯ ಕುಣಿ ಕುಣಿದು ರಣ್ಣಾದ ಕೋಲು ಕೋಲನ್ನ ಕೋಲ ತಿಗಿ ತುಂಬಿ ನಲಿ ನಲಿದು ಮಂದಾನೆ ಗತಿಯಾಗಿ ತುಂಬಿ ದಯದೆಯ ಕುಯ್ನೋಟ ದೇವ ತುಂಬಿದ ಬೆಳದಿಂಗಳ ಮಲಿ ಮಲಿದು ಮೈಯಾಡಿ ಮಲಿ ಮಲಿದು ಕೈಯಾಡಿ ಕುಣಿಯುವ ಭಂಗಿ ಕಣ್ಣೋಟೋ ದೇವ ತುಂಬಿದ ಬೆಳದಿಂಗಳ ಕಾಲುಲಿ ಪೈಜಾನ ಮೇಲೇನು ಪೂರಗೇಜಿ ಸುತ್ತ ಸಾವಿರ ಗುಬ್ಬಿ ನುಡಿದಂಗು ದೇವ ತುಂಬಿದ ಬೆಳದಿಂಗಳ ಒಪ್ಪುಳ ಬಡ ನಡುಕ ಒತ್ತಿಟ್ಟವ ಡಾಣ ಕಾಮನ ಬಿಲ್ಲಿನ ಉಗಮೇನು ದೇವ ತುಂಬಿದ ಬೆಳದಿಂಗಳ ರನ್ನದ ಕಣ ಕಡಗ ವಜ್ರ ಮುತ್ತಿನ ಬಳೆಯು ಕಾಯ ಕಾಂತಿಗೆ ಬಿಲ್ಲೇನು ದೇವ ತುಂಬಿದ ಬೆಳದಿಂಗಳ ಮುತ್ತು ಮಾಣಿಕ ಕುಸುರು ಒತ್ತಿಟ್ಟ ತೋಳ ಬಂದಿ ಅಂಗಿಲ್ಲದ ಕಾಮನ ಬಂದೇನು ದೇವ ತುಂಬಿದ ಬೆಳದಿಂಗಳ ವಾಲಿ ಬಾವುಲಿ ಬುಡಿ ವಜ್ರದ ಮೂಗೂತಿ ಮುಖಚಂದ್ರ ಸುತ್ತಿರುವ ನಕ್ಷತ್ರ ದೇವ ತುಂಬಿದ ಬೆಳದಿಂಗಳ. ಇದುವರೆಗೆ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಮತ್ತೊಮ್ಮೆ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 90%. ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡುವುದು, ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ ಅನ್ನುವಂತಹ ಸೂಚನೆ ಅದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆ